ಸಮಯ ಸರಿಯಾಗಿ 6:51:10 ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು, ಹೆಣ್ಣಾದ್ರೆ ಕೆಟ್ಟದು ಅನ್ನುವಂತ ಹಳೆಯ ಆ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆ ಆಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್ ನಾ? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ, ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ, ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಗೆ ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಕುಕ್ಕುಟಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಉಮೇಶ್ ಬಿಯು ಇದ್ದಾರೆ. ಇವರು ಇಂದು ನಮ್ಮೊಂದಿಗೆ ಮೊಟ್ಟೆ ಕೋಳಿ ಸಾಕಾಣಿಕೆ, ಅದನ್ನು ಯಾವ ರೀತಿ ಸಾಕಬೇಕು, ಅದರ ನಿರ್ವಹಣಾ ಕ್ರಮಗಳೇನು, ತಗಲತಕ್ಕಂಥ ವೆಚ್ಚಗಳು ಎಷ್ಟಾಗಬಹುದು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ರೈತರು ಕೃಷಿಯಿಂದ ಪಶುಸಂಗೋಪನೆ ಚಟುವಟಿಕೆಗಳ ಕಡೆ ವಾಲ್ತಾ ಇದ್ದಾರೆ, ಅಂತಂದ್ರೆ ಪಶು ಸಾಕಾಣಿಕೆ ಮಾಡಿ ಹೆಚ್ಚು ಲಾಭ ಪಡಿಬಹುದು ಅಂತ, ಅದರಲ್ಲೂ ಕೋಳಿ ಸಾಕಾಣಿಕೆಯಂತಹ ಚಟುವಟಿಕೆಗಳಿಗೆ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಈ ನಿಟ್ಟಿನಲ್ಲಿ ಕೋಳಿ ಸಾಕಾಣಿಕೆ ಬಗ್ಗೆ ಏನ್ ಹೇಳ್ಬೋದು ಸರ್? ಈಗ ತಮಗೆ ಗೊತ್ತಿರುವಂತೆ ನಮ್ಮ ದೇಶದ ಮುಖ್ಯ ಕಸುಬು ಕೃಷಿ ಇದ್ದು, ಕೃಷಿಯ ಜೊತೆಗೆ ಈ ಪೂರಕ ಕಸುಬುಗಳಾಗಿ ಪಶುಸಂಗೋಪನೆ ಚಟುವಟಿಕೆಗಳಾದ ಹೈನುಗಾರಿಕೆ, ಕುರಿ ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆಗಳನ್ನು ಸಾಕಷ್ಟು ಜನ ಮಾಡಿಕೊಂಡು ತಮ್ಮ ಜೀವನೋಪಾಯವನ್ನು ಸರಿದೂಗಿಸಿಕೊಂಡು ಹೋಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಕೋಳಿ ಸಾಕಾಣಿಕೆ ಒಂದು ಬಹಳ ಮುಖ್ಯವಾದ ಉದ್ಯಮವಾಗಿದ್ದು, ಈ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಕಡಿಮೆ ಸಮಯದಲ್ಲಿ ನಾವು ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ. ಅನಂತರ ತಮಗೆಲ್ಲ ಗೊತ್ತೇ ಇರಬಹುದು, ಈಗ ಕೋಳಿ ಸಾಕಾಣಿಕೆಯಲ್ಲಿ ವಿವಿಧ ರೀತಿಗಳಿದೆ. ಒಂದು ಮಾಂಸದ ಕೋಳಿ ಸಾಕಾಣಿಕೆ, ಇನ್ನೊಂದು ಮೊಟ್ಟೆ ಕೋಳಿ ಸಾಕಾಣಿಕೆ ಮತ್ತು ಈ ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದಲ್ಲಿ ಎಲ್ಲ ಕೂಲಿ ಕಾರ್ಮಿಕರು ಮತ್ತೆ ಈ ಮಧ್ಯಮ ಹಿಡುವುದಾರರು, ಸಣ್ಣ ಪ್ರಮಾಣದ ರೈತರು ಎಲ್ಲ ತಮ್ಮ ಮನೆಯಲ್ಲಿ ಈ ಹೈನುಗಾರಿಕೆ ಅಂದ್ರೆ ಹಸುಗಳ ಜೊತೆಗೆ 8-10 ಕೋಳಿಗಳನ್ನು ಈಗಾಗಲೇ ಹೊಂದಿದ್ದು, ಅದರಿಂದ ಬರುವಂತಹ ಮೊಟ್ಟೆಯಿಂದ ಸಂಸಾರದ ವೆಚ್ಚಗಳನ್ನು, ಅದೇ ರೀತಿ ಈ ನಾವೇನು ಈ ಆಹಾರ ಪೂರೈಕೆ, ಈ ಮೊಟ್ಟೆಯನ್ನು ಒಂದು ಬಹಳ ಕನಿಷ್ಠ ಮಟ್ಟದ ಅತ್ಯುತ್ತಮ ಸಸಾರಜನಕ ಆಹಾರ ಅಂತ ಹೇಳಿ ಪರಿಗಣಿಸಬಹುದಾಗಿದೆ. ಸರ್, ಇತ್ತೀಚಿನ ದಿನದಲ್ಲಿ ಅಂದ್ರೆ ಕೋಳಿ ಸಾಕಾಣಿಕೆ ಬೆಳೆದು ಬಂದ ರೀತಿ ಮತ್ತೆ ಮುಂದಿನ ಬೆಳವಣಿಗೆಗಳು, ಕೋಳಿ ಸಾಕಾಣದಿಂದ ಆಗ್ತಕ್ಕಂತಹ ಉಪಯೋಗಗಳ ಬಗ್ಗೆ ಆಗಿರ್ಬೋದು, ಮುಂದಿನ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ಮೊಟ್ಟ ಮೊದಲನೇದಾಗಿ ಕೋಳಿ ಸಾಕಾಣಿಕೆ ಇತ್ತಲ ಕೋಳಿ ಸಾಕಾಣಿಕೆಯಾಗಿ ರೂಪುಗೊಂಡು ಇತ್ತೀಚಿನ ದಿನಗಳಲ್ಲಿ ಬೃಹದಾಕಾರವಾಗಿ ಬೆಳೆದು ಒಂದು ಉದ್ಯಮ ರೂಪದಲ್ಲಿ ಬೆಳೆದಿದೆ, ಅಂದ್ರೆ ಇಂಡಸ್ಟ್ರಿ ಸ್ಟೇಟಸ್ ಅಂತಾನೆ ಹೇಳ್ಬೋದು ನಾವು. ಈಗ ಉದಾಹರಣೆ ಬೇರೆ ಬೇರೆ ಇಂಡಸ್ಟ್ರಿ ತರ ಕೋಳಿ ಸಾಕಾಣಿಕೆಯನ್ನು ಮೊದಲು ಕೃಷಿ ಅಂತೇಳಿ ಪರಿಗಣಿಸ್ತಿದ್ರು, ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಇದನ್ನು ಸಹ ಒಂದು ಉದ್ಯಮೆಯನ್ನಾಗಿ ಪರಿಗಣಿಸಿದೆ. ಆಮೇಲೆ ವಿಶ್ವದಲ್ಲಿ ಈ ಮೊಟ್ಟೆ ಉತ್ಪಾದನೆಯಲ್ಲಿ ನಮ್ಮ ದೇಶ ಮುಂಚೂಣಿಯಲ್ಲಿದೆ, ಅಂದ್ರೆ ಮೂರನೇ ಸ್ಥಾನದಲ್ಲಿದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಕರ್ನಾಟಕವು 5ನೇ ಸ್ಥಾನದಲ್ಲಿದ್ದು ಮೊಟ್ಟೆ ಉತ್ಪಾದನೆ ನಮ್ಮ ಕರ್ನಾಟಕದ ಬೆಂಗಳೂರು, ಮೈಸೂರು, ಕೋಲಾರ, ಈ ಹೊಸಪೇಟೆ, ಆನಂತರ ಈ ಬಾಗಲಕೋಟೆ, ರಾಯಚೂರು, ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿದ್ದು, ಇನ್ನೂ ಕೆಲವು ಕಡೆ ಸಾಕಷ್ಟು ಯುವಕರು ಮುಂದೆ ಬರ್ತಿದ್ದಾರೆ ಈ ಕೋಳಿ ಸಾಕಾಣಿಕೆ, ಅದರಲ್ಲೂ ಈ ಮೊಟ್ಟೆ ಸಾಕಾಣಿಕೆಯನ್ನು ಪ್ರಾರಂಭಿಸುವುದಕ್ಕೆ ಆಸಕ್ತರಾಗಿ ಸಾಕಷ್ಟು ಜನ ಮುಂದೆ ಬರ್ತಿದ್ದಾರೆ. ಆನಂತರ ತಮಗೆಲ್ಲ ಗೊತ್ತೇ ಇದೆ, ಹೆಚ್ಚು ಮೊಟ್ಟೆ ಇಡುವಂತಹ ಪ್ರಭೇದ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ನಿಮಗೆ. ಉದಾಹರಣೆಗೆ BV300 ಅಂತ ಹೇಳಬಹುದು, ಅಥವಾ ಐಲಿಯನ್. ಈ ಕೋಳಿ ತಳಿಗಳು ಸುಮಾರು ಒಂದು ವರ್ಷಕ್ಕೆ 300-320 ಮೊಟ್ಟೆಯನ್ನು ಇಡುವಂತ ಒಂದು ಸಾಮರ್ಥ್ಯ ಹೊಂದಿದೆ. ಇದಕ್ಕೆ ಹೋಲಿಸಿದಲ್ಲಿ ನಮ್ಮ ನಾಟಿ ಕೋಳಿಗಳು, ನಾವೇ ತಾವೇ ನೋಡ್ತಿದ್ದೀರಲ್ಲ ಈಗ ಎಲ್ಲ ಹಳ್ಳಿ ಮನೆಯಲ್ಲಿ, ಆ ಕೋಳಿಗಳು ವರ್ಷಕ್ಕೆ ಸುಮಾರು 50-60 ಮೊಟ್ಟೆಯನ್ನಷ್ಟೇ ಇಡ್ತಿದ್ದಾವೆ. ಹಾಗಾಗಿ ಈ ಕಮರ್ಷಿಯಲ್ ಅಥವಾ ವಾಣಿಜ್ಯ ಸಂಕೀರ್ಣ ತಳಿಗಳನ್ನು ಬಳಸೋದ್ರಿಂದ ನಾವು ಕೋಳಿ ಸಾಕಾಣಿಕೆಯಲ್ಲಿ ಹೆಚ್ಚಿಗೆ ಲಾಭ ಗಳಿಸಿದ್ರಲ್ಲಿ ಆಶ್ಚರ್ಯವೇನಿಲ್ಲ. ಸರ್, ವಾಣಿಜ್ಯ ಕೋಳಿಗಳು ಅಂತ ಹೇಳಿದ್ರಿ, ಅದು 300 ಮೊಟ್ಟೆಗಳನ್ನ ನೀಡುತ್ತೆ, ನಾಟಿ ಕೋಳಿ ಬರೀ 50 ಅಂತ ಹೇಳಿದ್ರಿ, ವ್ಯತ್ಯಾಸ ಏನಕ್ಕೆ ಸರ್? ಅವು ಜಾಸ್ತಿ ಇಡ್ಲಿಕ್ಕೆ ಕಾರಣ ಏನು, ಇವು ಕಮ್ಮಿ ಆಗ್ಲಿಕ್ಕೆ ಕಾರಣ ಏನು? ಈಗ ನಾಟಿ ಕೋಳಿಗಳು ನಮ್ಮ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅಂದ್ರೆ ಬೆಳಿಗ್ಗೆ ನಾವು 6 ಗಂಟೆ ಆದ ತಕ್ಷಣ ಅವುಗಳನ್ನು ಹಿತ್ತಲ ಕಡೆ ಬಿಡೋದಾಗ್ಲಿ ಅಥವಾ ತೋಟದಲ್ಲಿ ಬಿಡೋದಾಗ್ಲಿ ಅದನ್ನ ಮಾಡ್ತೇವೆ. ಅವು ಅಲ್ಲಿ ತೋಟದಲ್ಲಿ ಸಿಗುವಂತ ಹುಳು ಉಪ್ಪಡಿ ಇರ್ಬೋದು, ಅಥವಾ ಈ ಹಸಿರು ಎಲೆಗಳನ್ನು ಮತ್ತೆ ಅಡಿಗೆ ಮನೆಯ ತ್ಯಾಜ್ಯ ಅಥವಾ ಈ ಕೆಲವೊಂದು ಕಾಳುಗಳನ್ನು ತಿಂದು ಅವು ಕೇವಲ 60-80 ಮೊಟ್ಟೆಗಳನ್ನು ಇಡ್ತವೆ. ಅದೇ ಈ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದ್ರೆ ಈ ಮೊಟ್ಟೆ ಕೋಳಿಗಳಲ್ಲಿ ಹೆಸರುವಾಸಿ ಇದೆ ಅಂತ ವೈಟ್ ಲೆಗ್ಗರ್ ಅಂತ ಹೇಳ್ತೀವಿ ನಾವು, ಅದರ ಆ ಪ್ರಭೇದದಿಂದ ಅನೇಕ ಕೋಳಿ ತಳಿಗಳನ್ನು ಸಂಕೀರ್ಣಗೊಳಿಸಿ ಅದನ್ನ ಈ ವಾಣಿಜ್ಯ ಕೋಳಿ ಸಾಕಾಣಿಕೆಗೋಸ್ಕರನೇ ತಳಿ ಅಭಿವೃದ್ಧಿ ಮಾಡಿ ಅವು ವರ್ಷಕ್ಕೆ 300-320 ಮೊಟ್ಟೆಗಳನ್ನು ಇಡುವಂತ ಸಾಮರ್ಥ್ಯವನ್ನು ಹೊಂದಿದೆ. ಅವು ಏನ್ ಮಾಡ್ತವೆ ಅಂದ್ರೆ ಒಂದು ವರ್ಷದಲ್ಲಿ ಸುಮಾರು 20 ವಾರ ಆದ ನಂತರ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡಿ ಅದ ನಂತರ ಒಂದು ವರ್ಷಕ್ಕೆ 300-320 ಮೊಟ್ಟೆಗಳನ್ನು ನೀಡುವಂತ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಈ ನಾಟಿ ಕೋಳಿಗೂ ಮತ್ತೆ ಈ ಹೇಳ್ತಕ್ಕಂಥ ತಳಿ ಕೋಳಿಗೂ ಇರತಕ್ಕಂಥ ವ್ಯತ್ಯಾಸ ಏನು ಸರ್? ಅದು ಯಾವ ರೀತಿ ಇರುತ್ತೆ, ಇದು ಯಾವ ರೀತಿ ಇರುತ್ತೆ? ಈ ನಾಟಿ ಕೋಳಿಗಳು ತಾವೆಲ್ಲ ನೋಡಿರ್ಬೋದು, ಅದರಲ್ಲಿ ಬೇರೆ ಬೇರೆ ಬಣ್ಣಗಳಿರ್ತಾವ, ಒಂಥರ ಸಾಕಷ್ಟು ಕೆಂಪು ಇರ್ಬೋದು, ಕಂದು ಬಣ್ಣ ಅಥವಾ ಕಪ್ಪು ಮಿಶ್ರಿತ ಬಣ್ಣ ಇರುತ್ತೆ. ಆದರೆ ಈ ಮಾರುಕಟ್ಟೆಯಲ್ಲಿ ಏನು ಸಿಗ್ತಿದೆ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಕೋಳಿಗಳ ಪ್ರಭೇದಗಳು ಅದು ಬಿಳಿ ಕಲರ್ ಇರುತ್ತೆ, ಅದರಲ್ಲಿ ಒಂದು ಮಾತ್ರ ಈ ಕಂದು ಬಣ್ಣ ಹೊಂದಿದೆ, BV380 ಅಂತ ಹೇಳಿ ತಾವೆಲ್ಲ ಕೇಳಿರ್ಬೋದು. ಈಗ ಅದು ಆ ಮೊಟ್ಟೆಗಳು ನೋಡ್ಲಿಕ್ಕೆ ನಾಟಿ ಕೋಳಿ ತರಾನೇ ಇರುತ್ತೆ. ಆನಂತರ ಮತ್ತೊಂದು ಮುಖ್ಯ ವ್ಯತ್ಯಾಸ ಏನಂದ್ರೆ ನಾಟಿ ಕೋಳಿಗಳು ಈ ಕಂದು ಬಣ್ಣದ ಮೊಟ್ಟೆ ಇಡ್ತವೆ, ಅದು ಬ್ರೌನ್ ಶೆಲ್ಡ್ ಎಗ್ಸ್ ಅಂತ ಹೇಳ್ತೀವಿ ನಾವು. ಆದರೆ ಈ ನಮ್ಮ ಈ ವಾಣಿಜ್ಯ ಕೋಳಿ ಪ್ರಭೇದಗಳಾದ BV300 ಆನಂತರ ಐಲೇನ್ ಇವೆಲ್ಲ ಬಿಳಿ ಮೊಟ್ಟೆಗಳನ್ನ ಇಡ್ತವೆ. ಆದ್ರೆ ಮೊಟ್ಟೆ ಕಲರ್ ಬಣ್ಣ ಮಾತ್ರ ವ್ಯತ್ಯಾಸ ಇರುತ್ತೆ, ಆದರೆ ಅದರ ನ್ಯೂಟ್ರಿಷನ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು, ಅದು ಮಾತ್ರ ಎಲ್ಲ ಎರಡೂ ಇದರಲ್ಲೂ ಉದಾಹರಣೆ ಸಮಾನಾಂತರವಾಗಿರುತ್ತೆ. ಆನಂತರ ಆದ್ರೆ ನಾಟಿ ಕೋಳಿ ಮೊಟ್ಟೆ ಮಾತ್ರ ಸ್ವಲ್ಪ ರುಚಿಕರ ಆಗುತ್ತೆ, ಯಾಕೆಂದ್ರೆ ಅದು ಈ ಹೊರಗಡೆ ಬಿಡೋದ್ರಿಂದ ಕೆಲವೊಂದು ಎರೆಹುಳು ಇರ್ಬೋದು ಅಥವಾ ಹುಳು ಪುಡಿ ತಿನ್ನೋದ್ರಿಂದ ಅದರ ಮೊಟ್ಟೆಯಲ್ಲಿ ಸ್ವಲ್ಪ ಟೇಸ್ಟ್ ಇರುತ್ತೆ. ನಾವು ಈ ನ್ಯೂಟ್ರಿಷನ್ ಸ್ಟೇಟಸ್ ತಗೊಂಡ್ರೆ ಎರಡಲ್ಲೂ ಆಲ್ಮೋಸ್ಟ್ ಎಲ್ಲ ಒಂದೇ ಇರುತ್ತೆ. ಈ ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಬೇಕು ಅಂತ ಈ ರೈತರಲ್ಲಿ ಬದಲಾವಣೆ ಕಾಣ್ತಾ ಇದೀವಿ ಸರ್, ಈ ಒಂದು ಬದಲಾವಣೆಯಲ್ಲಿ ಯಾವ ತಳಿ ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ, ಹಾಗೂ ಮಲೆನಾಡಿನ ವಾತಾವರಣಕ್ಕೆ ಯಾವ ತಳಿಗಳು ಸೂಕ್ತ ಅಂತ ಹೇಳ್ತೀರಿ? ಈಗ ಕೋಳಿ ತಳಿಗಳಲ್ಲಿ ನಾನು ಆಗ್ಲೇ ಹೇಳಿದೆ, ವೈಟ್ ಲೆಗ್ಗಾರ್ನ್ ತಳಿಯಿಂದ ಸುಮಾರು ಪ್ರಭೇದಗಳು ಬಂದಿದೆ. ನಮ್ಮ ಭಾರತದಲ್ಲಿ ಈ BV300 ಅಂತ ಹೇಳಿ ಕೇಳಿರ್ಬೋದು, ಈ ಕೋಳಿ ಸಾಕಾಣಿಕೆ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ. ಅದೇ ರೀತಿ ಐಲೇನ್ ಅಂತ ಹೇಳಿ ಸಹ ಸಿಗುತ್ತೆ ಮಾರುಕಟ್ಟೆಯಲ್ಲಿ, ಇವೆಲ್ಲ ಲಭ್ಯ ಇದಾವೆ. ಆನಂತರ ಬವ್ಯಾನ್ಸ್ ಅಂತೇಳಿ, ಇವುಗಳನ್ನೆಲ್ಲ ನಾವು ಒಂದು ದಿನ ಮರಿಗಳನ್ನು ತಂದು ಸಾಕಾಣಿಕೆ ಮಾಡಿದ ನಂತರ 20 ವಾರಗಳ ನಂತರ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆನಂತರ ರೈತರಿಗೆ ಒಂದು ದಿನದ ಮರಿಗಳನ್ನು ವಿವಿಧ ರೀತಿಯ ಕಂಪನಿಗಳು ವಿವಿಧ ದರದಲ್ಲಿ ಸರಬರಾಜು ಮಾಡ್ತೇವೆ. ಉದಾಹರಣೆ ಒಂದು ದಿನದ ಕೋಳಿ ಮರಿಯ ಬೆಲೆ 40-45 ರೂಪಾಯಿ ಆಗುತ್ತೆ. ಅದನ್ನು ತಂದು ರೈತರು 20 ವಾರಗಳವರೆಗೆ ಸಾಕಿ ಅದು 20 ವಾರಗಳ ನಂತರ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂದ್ರೆ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ತಕ್ಕಂತ ವಸತಿ ಆಗಿರ್ಬೋದು, ಕೋಳಿ ನಿರ್ಮಿಸಲು ಏನಾದ್ರು ವಾತಾವರಣ ಅಂದ್ರೆ ಪರವಾನಗಿ ಏನಾದ್ರು ಪಡ್ಕೊಂಡಿರ್ಬೇಕು, ಯಾವ ರೀತಿ ಅದನ್ನು ಪ್ರಾರಂಭ ಮಾಡಬೇಕು? ಈ ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಪರವಾನಗಿ ಅವಶ್ಯಕತೆ ಏನು ಇರುವುದಿಲ್ಲ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಥವಾ ಈ ವಾಣಿಜ್ಯ ಕೋಳಿ ಸಾಕಾಣಿಕೆಗೆ ನಾವು ಹತ್ತಿರದ ಗ್ರಾಮವಾದ್ರೆ ಅಲ್ಲಿ ಗ್ರಾಮ ಪಂಚಾಯತಿಯಿಂದ PDO ಅಂತ ಹೇಳ್ತೇವೆ ಅವರಿಂದ ಪರವಾನಿಗೆ ಪಡೆಯಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹತ್ತಿರ ಇರುವ ಈ ಪಶುವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ತಿಳಿಸಿದ್ರೆ ಅವರು ತಮಗೆ ಮಾರ್ಗದರ್ಶನ ಮಾಡ್ತಾರೆ. ಆನಂತರ ಕನಿಷ್ಠ ಒಂದು ಅರ್ಧದಿಂದ 1 ಕಿಲೋಮೀಟರ್ ದೂರ ಇರಬೇಕು ಜನವಸತಿ ಪ್ರದೇಶದಿಂದ ಕೋಳಿ ಮನೆ. ಇದು ವಾಣಿಜ್ಯ ಕೋಳಿ ಸಾಕಾಣಿಕೆಗೆ ಅನ್ವಯ ಆಗುತ್ತೆ. ಈ ಸಣ್ಣ ಪ್ರಮಾಣದಲ್ಲಿ ಅಥವಾ ಈ ಇತ್ತಲ ಕೋಳಿ ಸಾಕಾಣಿಕೆ ಮಾಡೋದಾದ್ರೆ ಈ ಪರವಾನಿಗೆ ಪಡೆಯುವ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ಕೋಳಿ ಮನೆ ಮಾಡಲಿಕ್ಕೆ ಅಳತೆ ಎಷ್ಟಿರಬೇಕು ಅಂತ ಹೇಳ್ತೀರಾ ಸರ್? ಅದು ಯಾವ ರೀತಿ ಇದ್ರೆ ಸೂಕ್ತ, ವಾತಾವರಣ ಯಾವ ರೀತಿ ಇರಬೇಕು ಕೋಳಿ ಬೆಳಿಲಿಕ್ಕೋಸ್ಕರ? ಕೋಳಿ ಮನೆಯನ್ನು ನಾವು ಆದಷ್ಟು ಎತ್ತರವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕು. ಕೋಳಿ ಮನೆ ಸುತ್ತಲೂ ಈ ನೀರು ನಿಂತು ಜೌಗು ಪ್ರದೇಶ ಆಗಂಗೆ ನೋಡ್ಕೋಬೇಕು. ಯಾಕೆಂದ್ರೆ ನೀರು ನಿಂತರೆ ಸೊಳ್ಳೆ ಈ ನೊಣಗಳ ಅವಳಿ ಹೆಚ್ಚಾಗುತ್ತೆ. ಆನಂತರ ಮಳೆಯಿಂದ ಬಿದ್ದಂತ ನೀರು ಸಂಪೂರ್ಣವಾಗಿ ಹರಿದು ಹೋಗುವಂತಿರಬೇಕು. ಕೋಳಿ ಮನೆ ಅಗಲವನ್ನು ನಾವು 30 ಅಡಿಗೆ ಸೀಮಿತಗೊಳಿಸಬೇಕಾಗುತ್ತೆ. 25-30 ಅಡಿ ಸೀಮಿತಗೊಳಿಸಬೇಕಾಗುತ್ತೆ. ಆನಂತರ ಕೋಳಿ ಮನೆಯ ಉದ್ದ ಯಾವಾಗಲೂ ಪೂರ್ವ ಪಶ್ಚಿಮವಾಗಿ ನಾವು ನಿರ್ಮಾಣ ಮಾಡಬೇಕಾಯ್ತು. ಇದರಿಂದ ಸುಮಾರು ಅನುಕೂಲತೆಗಳಿದ್ದಾವೆ. ಯಾಕೆಂದ್ರೆ ನೇರವಾಗಿ ಸೂರ್ಯನ ಬೆಳಕು ಈ ಕೋಳಿ ಮನೆಯನ್ನು ಪ್ರವೇಶಿಸಿ ತಡೆಗಟ್ಟಬಹುದು. ಆನಂತರ ಮಳೆಗಾಲದಲ್ಲಿ ಮಳೆ ನೀರು ನೇರವಾಗಿ ಶೆಡ್ ಒಳಗೆ ಬೀಳೋದನ್ನು ತಡೆಗಟ್ಟಬಹುದು. ಆನಂತರ ಕೋಳಿ ಮನೆಯ ಉದ್ದಕ್ಕೆ ಯಾವುದೇ ಒಂದು ಪರಿಮಿತಿ ಇರೋದಿಲ್ಲ. ಅದನ್ನು ನಾವು ಕೋಳಿಗಳ ಸಂಖ್ಯೆಗೆ ಅನುಗುಣವಾಗಿ ಉದ್ದ ಬೇಕಾದ್ರೆ ನೀವು ಎಷ್ಟಾದರೂ ಮಾಡಬಹುದು. ಸುಮಾರು ನೀವು 1,000 ಕೋಳಿ ಮನೆ ನಿರ್ಮಾಣ ಮಾಡಬೇಕು ಅಂದ್ರೆ ಅದನ್ನು 25 ಅಡಿ ಅಗಲ, ಆನಂತರ 25 ಅಡಿ ಅಗಲ, 200 ಅಡಿ ಉದ್ದ ಮಾಡಿದ್ರೆ ಒಂದು ಅದರಲ್ಲಿ ನೀವು ಸುಮಾರು 2,000-3,000 ಕೋಳಿಗಳನ್ನು ನಿರ್ಮಾಣ ಮಾಡಬಹುದಾಗಿದೆ. ಆನಂತರ ಕೋಳಿ ಮನೆಗೆ ನಾವು ಆದಷ್ಟು ಸ್ಥಳೀಯವಾಗಿ ಸಿಗುವಂತಹ ಸಲಕರಣೆಗಳನ್ನು ಅಥವಾ ಈ ವಸ್ತುಗಳನ್ನು ಬಳಸಿ ನಿರ್ಮಾಣ ಮಾಡೋದ್ರಿಂದ ಕೋಳಿ ಮನೆಯ ವೆಚ್ಚವನ್ನು ಕಡಿಮೆ ಮಾಡಬಹುದಾಗಿದೆ. ಕೋಳಿ ಮನೆಯಲ್ಲಿ 2 ವಿಧ ಇದೆ ಮುಖ್ಯವಾಗಿ. ಮೊದಲನೇದಾಗಿ ದಪ್ಪ ಸತ್ತ ವಿಧಾನ ಅಂತೇಳಿ, ಅಥವಾ ನೆಲದ ಮೇಲೆ ಕೋಳಿ ಬಿಡೋದು. ಇದಕ್ಕೆ ನಾವು ಮುಖ್ಯವಾಗಿ ನಾಟಿ ಕೋಳಿ, ಮಾಂಸದ ಕೋಳಿ, ಈ ಕೋಳಿಗಳನ್ನು ಸಾಕಲಿಕ್ಕೆ ಈ ಪದ್ಧತಿಯನ್ನು ಉಪಯೋಗಿಸ್ತೀವಿ. ಇನ್ನೊಂದು ಪ್ರಚಲಿತವಾದ ಪದ್ಧತಿ ಈ ಪಂಜರ ಪದ್ಧತಿ. ಈ ಪಂಜರ ಪದ್ಧತಿ ಅಂದ್ರೆ ಕೇಜ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ. ಈ ಪಂಜರ ಪದ್ಧತಿಯಲ್ಲಿ ಈ ಮೊಟ್ಟೆ ಕೋಳಿಗಳನ್ನು ನಾವು ಸಾಕ್ತೇವೆ. ಯಾಕೆಂದ್ರೆ 1 ವರ್ಷ ನಾವು ಮೊಟ್ಟೆ ಕೋಳಿಗಳನ್ನು ಸಾಕಬೇಕಾಗುತ್ತೆ. ಆನಂತರ ಇದರದ್ದು ಅನುಕೂಲತೆ ಏನಂದ್ರೆ ಇದರಲ್ಲಿ ಮೊಟ್ಟೆಗಳನ್ನು ಶುದ್ಧ ಮೊಟ್ಟೆಯನ್ನು ಉತ್ಪಾದನೆ ಮಾಡಬಹುದು. ನೀವು ದಪ್ಪ ಸತ್ತ ವಿಧಾನ ಅಥವಾ ನೆಲ ಮೇಲೆ ಮೊಟ್ಟೆ ಉತ್ಪಾದನೆ ಮಾಡೋದ್ರಿಂದ ಅದು ಸ್ವಲ್ಪ ಗಲೀಜಾಗುವ ಅಥವಾ ಕೊಳಕಾಗುವ ಸಂದರ್ಭ ಇರುತ್ತೆ, ಮೊಟ್ಟೆ ಒಡೆದೋಗುವ ಸಂದರ್ಭ ಇರುತ್ತೆ. ಇವೆಲ್ಲ ಅನಾನುಕೂಲತೆಗಳನ್ನು ನಾವು ಪಂಜರ ಪದ್ಧತಿ ಮಾಡೋದ್ರಿಂದ ತಪ್ಪಿಸಬಹುದಾಗಿದೆ. ಕೋಳಿ ಮನೆ ನಿರ್ಮಾಣ ಆಯಿತು ಸರ್, ಇದರದೊಂದು ಶುಚಿತ್ವದ ಕಡೆ ಗಮನ ಕೊಡೋದಾದ್ರೆ ರೈತರು ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು? ಪ್ರತಿ ಬಾರಿ ಅಂದ್ರೆ ಪ್ರತಿದಿನ ಎಷ್ಟು ಬಾರಿ ನಿರ್ವಹಣೆ ಆಗಿರ್ಬೋದು, ಶುಚಿತ್ವದ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಿ? ಈ ಕೋಳಿ ಮನೆ ಕಟ್ಟಿದ ಮೇಲೆ ನಾವು ಜೈವಿಕ ಸಂರಕ್ಷಣೆ ಅಂತ ಹೇಳ್ತೇವೆ. ಈ ಕೋಳಿ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಕೋಳಿಗೆ ಒಂದು ಕೋಳಿ ಏನಾದರೂ ರೋಗ ಅಥವಾ ಸೋಂಕು ಬಂತು ಅಂದ್ರೆ ಅದು ಬೇರೆ ಕೋಳಿಗಳಿಗೆ ಬಹಳ ಬೇಗ ಹರಡುವಂತಹ ಸಾಧ್ಯತೆ ಇರೋದ್ರಿಂದ ನಾವು ಕೋಳಿ ಮನೆಯನ್ನು ಆಗಿಂದಾಗಿ ಸ್ವಚ್ಛತೆಗೊಳಿಸ್ತಿರ್ಬೇಕು. ಕೋಳಿ ಮನೆಯ ಸುತ್ತಲೂ ಸ್ವಲ್ಪ ಆದಷ್ಟು ಈ ಗಿಡ ಮರಗಳಿರದಂತೆ ನೋಡ್ಕೊಳ್ಬೇಕು. ಅನಂತರ ಕೋಳಿ ಮನೆ ಸುತ್ತಲೂ ಕಾಂಪೌಂಡ್ ಅಥವಾ ಫೆನ್ಸಿಂಗ್ ಮಾಡೋದ್ರಿಂದ ನಾವು ತಪ್ಪಿಸಬಹುದು. ಅದೇ ರೀತಿ ಬೇರೆ ಯಾವುದೇ ರೀತಿಯ ಕೋಳಿ ಸಾಕಾಣಿಕೆದಾರರು ಈ ಶೆಡ್ ಪ್ರವೇಶಿಸದಂಗೆ ನೋಡ್ಕೊಳ್ಬೇಕು. ಅನಂತರ ಬೇರೆ ಫಾರ್ಮ್ ನಿಂದ ಬಂದಂತ ಫೀಡ್ ವೆಹಿಕಲ್ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆದಾರರ ಯಾರನ್ನಾದ್ರೂ ಕೋಳಿ ಮನೆಗೆ ಬಿಡುವಾಗ ನಾವು ಕೆಲವೊಂದು ಸೋಂಕು ದ್ರಾವಣಗಳನ್ನು ಉಪಚರಿಸಿ ಈ ವೆಹಿಕಲ್ ಅಥವಾ ಈ ವಾಹನಗಳನ್ನು ಕೋಳಿ ಮನೆಗೆ ಬಿಟ್ಕೊಳ್ಳೋದು. ಆನಂತರ ಕೋಳಿ ಮನೆಯ ಮುಂಭಾಗದಲ್ಲಿ ನಾವು ಈ ಸೋಂಕು ತೊಟ್ಟಿ ಅಂತ ಹೇಳಿ ನಿರ್ಮಾಣ ಮಾಡಿ ಅದರಲ್ಲಿ ಪ್ರತಿದಿನ ಸೋಂಕು ದ್ರಾವಣಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಭೇಟಿ ಮಾಡಿದಂತಹ ರೈತರು ಕೋಳಿ ಮನೆಯೊಳಗೆ ಪ್ರವೇಶ ಮಾಡುವಾಗ ಆ ಸೋಂಕು ತೊಟ್ಟಿಯಲ್ಲಿ ತಮ್ಮ ಕಾಲನ್ನು ಅದ್ದಿ ಬರೋದ್ರಿಂದ ಈ ಕೆಲವೊಂದು ರೋಗಗಳನ್ನು ಕಡಿಮೆ ಮಾಡಬಹುದಾಗಿದೆ. ಅದೇ ರೀತಿ ನಿಯಮಿತವಾಗಿ ಕೋಳಿ ಮನೆಗಳನ್ನು ಸೋಂಕು ನಿವಾರಕ ದ್ರಾವಣಗಳಿಂದ ಸ್ಪ್ರೇ ಮಾಡೋದು, ಸತ್ತ ಕೋಳಿಗಳನ್ನು ಆದಷ್ಟು ಕೋಳಿ ಮನೆಯಿಂದ ದೂರ ನಾವು ಆಳವಾಗಿ ಗುಂಡಿ ತೆಗೆದು ಉಳ್ಬೇಕು. ಅಲ್ಲಿಂದಲೇ ಬಿಸಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ನಾಯಿಗಳು ಅಥವಾ ಬೇರೆ ಕಾಯಿಗಳು ಆ ಕೋಳಿ ಸತ್ತ ಕೋಳಿಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗಿ ಕೋಳಿ ರೋಗಗಳನ್ನು ಹರಡುವುದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೇವೆ. ಈ ರೀತಿ ಈ ಹಲವಾರು ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಕೋಳಿ ಮನೆ ಸ್ವಚ್ಛತೆ ಕಾಪಾಡಬಹುದು ಮತ್ತೆ ಕೋಳಿಗಳಿಗೆ ಬರುವಂತಹ ರೋಗಗಳನ್ನು ಹತೋಟಿಯಲ್ಲಿ ಇಡಬಹುದಾಗಿದೆ. ಅಂದ್ರೆ ಯಾವ ದ್ರಾವಣ ತಾವು ನೀರಿನಲ್ಲಿ ಬಳಸಿ ಇದನ್ನ ಸಿಂಪಡಿಸಬೇಕು ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ನಾವು ಪೊಟಾಷಿಯಂ ಪರ್ಮಾಂಗನೇಟ್ ದ್ರಾವಣ ಅಂತ ಹೇಳ್ತೀವಿ. ಇದನ್ನ 1 ಲೀಟರ್ ನೀರಿಗೆ 1 ಚಿಟಿಕೆಯಷ್ಟು ಹಾಕಿದ್ರೆ ಸಾಕು. ಇದನ್ನ ನಾವು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ 1:10,000 ಡೈಲ್ಯೂಷನ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಮಾರುಕಟ್ಟೆಯಲ್ಲಿ ಸಿಗುವಂತಹ ಫಿನಾಲ್ ಆಗ್ಬೋದು ಅಥವಾ ಈ ಅಯೋಡಿನ್ ಕಾಂಪೌಂಡ್ಸ್ ಅಂತ ಹೇಳಿ ಸಿಗುತ್ತೆ. ಅದು ಇಲ್ಲ ಅಂದ್ರೆ ಈ ಸುಣ್ಣದ ಪುಡಿ ಸಿಗುತ್ತೆ. ಸುಣ್ಣದ ಪುಡಿಯನ್ನು ಶೆಡ್ ಸುತ್ತಲೂ ಅಥವಾ ಶೆಡ್ನ ಮುಂಭಾಗದಲ್ಲಿ ಹಾಕೋದ್ರಿಂದ ಬಂದಂತ ಭೇಟಿ ಮಾಡುವಂತ ರೈತರು ಆ ಸುಣ್ಣದ ಕಾಲ ಪುಡಿಯ ಮೇಲೆ ಹತ್ಕೊಂಡು ಹೋಗೋದ್ರಿಂದಲೂ ರೋಗ ನಿರ್ವಹಣೆ ಮಾಡಬಹುದು. ಅನಂತರ ಹಲವಾರು ವ್ಯಾಕ್ಸಿನ್ಗಳನ್ನು ಮಾಡೋದ್ರಿಂದ ನಾವು ಕೋಳಿಗಳಲ್ಲಿ ಬರುವಂತಹ ರೋಗಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಉದಾಹರಣೆಗೆ ಕೋಳಿಗಳಲ್ಲಿ ಬೇಸಿಗೆಯಲ್ಲಿ ಕೊಕ್ಕರೆ ರೋಗ ಅಂತೇಳಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇದೆಲ್ಲ ಇವನ್ ನಮ್ಮ ನಾಟಿ ಕೋಳಿಗಳಲ್ಲೂ ಕಂಡು ಬರುತ್ತೆ. ಅದಕ್ಕೆ ರೈತರು ಏನ್ ಮುಂಜಾಗ್ರತೆ ವಹಿಸಬೇಕಂದ್ರೆ ಬೇಸಿಗೆಗಿಂತ ಮುಂಚೆ ಎಲ್ಲಾ ಕೋಳಿಗಳಿಗೆ ಈ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆ ಹಾಕ್ಸ್ಬೇಕು. ಅದು ಕೊಕ್ಕರೆ ರೋಗದ ವಿರುದ್ಧ ಲಸಿಕೆ ಮಾಡೋದು ಬಹಳ ಸುಲಭವಾಗಿದೆ. ಕೊಕ್ಕರೆ ರೋಗದ ಲಸಿಕೆಯನ್ನು ತಮ್ಮೊಂದು ರೈತರು ತಮ್ಮ ಕೋಳಿಗಳಿಗೆ ಒಂದು ಹನಿ ಕಣ್ಣಿಗೆ ಅಥವಾ ಮೂಗಿಗೆ ಬಾಯಿಗೆ ಹಾಕುವ ಮುಖಾಂತರ ಈ ಲಸಿಕೆಯನ್ನು ಬಹಳ ಸುಲಭವಾಗಿ ಮಾಡಬಹುದಾಗಿದೆ. ಮತ್ತೆ ಇದರಿಂದ ಈ ಕೊಕ್ಕರೆ ರೋಗ ಬರೋದನ್ನ ನಾವು ಸುಲಭವಾಗಿ ತಡೆಗಟ್ಟಬಹುದಾಗಿದೆ. ಅಂದ್ರೆ ಈ ಕೊಕ್ಕರೆ ರೋಗ ಅಂತ ಹೇಳಿದ್ರೆ ಸರ್, ಆ ಕೊಕ್ಕರೆ ರೋಗದ ಲಕ್ಷಣಗಳು ಯಾವ ರೀತಿ ನಾವು ಕಂಡಿಡ್ಕೋಬೇಕು ಅಂತ ಹೇಳ್ತಾರೆ ರೈತರುಗಳು? ಈ ಕೊಕ್ಕರೆ ರೋಗ ಬಂದಾಗ ಏನ್ ಮಾಡ್ತವೆ ಅಂದ್ರೆ ಕೋಳಿಗಳು ಒಂಥರ ಕೊಕ್ಕರೆ ತರ ನಿಲ್ಲುತ್ತೆ. ಆನಂತರ ಬೇದಿ ಆಗುತ್ತೆ, ತೂಗುಡ್ಸೋದು ಅಂದ್ರೆ ತೂಕಡಿಕೆ ನಿದ್ದೆ ಮಾಡೋ ತರ ಇರುತ್ತೆ. ಬೆಳಿಗ್ಗೆ ಚೆನ್ನಾಗಿರುತ್ತೆ, ಇದ್ಕಿದಂಗೆ ಮಧ್ಯಾಹ್ನ ಅದು ಸತ್ತೋಗ್ಬಿಡುತ್ತೆ. ಇದಕ್ಕೆ ಮುಖ್ಯ ಕಾರಣ ಈ ರಾಣಿಕೇಟ್ ವೈರಸ್ ಅಂತೇಳಿ. ಈ ವೈರಾಣು ಕಾಯಿಲೆ ಬಂದಾಗ ನಾವು ಗುಣಪಡಿಸೋದು ಬಹಳ ಕಷ್ಟ. ಯಾವುದೇ ಒಂದು ಕಾಯಿಲೆಯನ್ನು ನಾವು ಬರೋದಕ್ಕಿಂತ ಮುಂಚೆ ಲಸಿಕೆ ಹಾಕೋದ್ರಿಂದ ತಡೆಗಟ್ಟಬಹುದು. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ, ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅಂತೇಳಿ. ನಾವು ಕಾಯಿಲೆ ಬರೋದನ್ನ ತಡೆಗಟ್ಟಬೇಕು ಅಂದ್ರೆ ಮುಂಚಿತವಾಗಿ ಈ ಲಸಿಕೆ ಹಾಕೋದ್ರಿಂದ ಈ ಎಲ್ಲಾ ಕಾಯಿಲೆಗಳನ್ನು ತಡೆಗಟ್ಟಬಹುದಾಗಿದೆ. ಈ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಯಾವ್ಯಾವ ಉಪಕರಣಗಳು ಬೇಕಾಗುತ್ತೆ, ಮತ್ತೆ ಇದರ ಅಂದಾಜು ವೆಚ್ಚ ಅಂದ್ರೆ ಇದು ಕಡಿಮೆ ಖರ್ಚಲ್ಲೂ ಆಗ್ಬಹುದು, ಹೆಚ್ಚು ಖರ್ಚಲ್ಲೂ ಆಗ್ಬಹುದು ಅಂದ್ರೆ ಆ ವೆಚ್ಚದ ಬಗ್ಗೆ ಹೇಳೋದಾದ್ರೆ ಮತ್ತೆ ಯಾವ ಉಪಕರಣಗಳನ್ನ ಬಳಸ್ತೀರಾ ಅಂತ? ಈ ಕೋಳಿ ಸಾಕಾಣಿಕೆ ಮಾಡುವಾಗ ಸಣ್ಣ ಪ್ರಮಾಣದ ರೈತರಿಗೆ ನಾವು ಹೇಳೋದೇನಂದ್ರೆ, ಈ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಕೋಳಿ ಮೇವುಣಿಕೆ ಮತ್ತು ನೀರುಣಿಕೆ ಸಿಗುತ್ತೆ. ಸುಮಾರು ಒಂದು 30-50 ಕೋಳಿಗೆ ಒಂದು ಮೇವುಣಿಕೆ ಸಾಕು. ಅದೇ ರೀತಿ 30-50 ಕೋಳಿಗಳಿಗೆ ಒಂದು ನೀರುಣಿಕೆ. ಆನಂತರ ಈ ಕೆಲವು ಮರಿ ಬಂದಾಗ ನಾವು ಒಂದು ದಿನದ ಮರಿಗಳನ್ನು ರಿಸೀವ್ ಮಾಡ್ಕೊಂಡಾಗ ಅವುಗಳಿಗೆ ಸ್ವಲ್ಪ ಬ್ರೂಡಿಂಗ್ ಕೊಡಬೇಕಾಗುತ್ತೆ. ಆರ್ಟಿಫಿಷಿಯಲ್ ಹೀಟ್ ಅಥವಾ ಶಾಖ ಕೊಡಬೇಕು ಅಂತ ಹೇಳ್ತೇವೆ. ಉದಾಹರಣೆಗೆ ಚಳಿಗಾಲದಲ್ಲಾದ್ರೆ ಒಂದು 10 ದಿನ ಅವುಗಳಿಗೆ ಕೃತಕವಾಗಿ ಶಾಖ ನೀಡಬೇಕಾಗುತ್ತೆ. ಆನಂತರ ಬೇಸಿಗೆಯಲ್ಲಿ ಒಂದು ವಾರ ಶಾಖ ನೀಡಬೇಕು. ಇದಕ್ಕೋಸ್ಕರ ನಾವು ಇನ್ಫ್ರಾರೆಡ್ ಬಲ್ಬ್ಸ್, ನಮ್ಮಲ್ಲಿ ಸಿಗುವಂತಹ ಬಲ್ಬ್ಸ್ ಅನ್ನು ಉಪಯೋಗಿಸಿ ನಾವು ಶಾಖ ಕೊಡಬಹುದು. ಇಲ್ಲಾಂದ್ರೆ ಬಹಳ ಚಳಿ ಇತ್ತು ಅಂದ್ರೆ ಈ ಇದ್ದಿಲಿನ ಶಾಖವನ್ನು ಕೊಡಬಹುದಾಗಿದೆ. ಆನಂತರ ಕೋಳಿ ಮನೆಯಲ್ಲಿ ನಿರಂತರವಾಗಿ ಸ್ಪ್ರೇ ಮಾಡಲಿಕ್ಕೆ ಸ್ಪ್ರೇಯರ್ ಬರುತ್ತೆ, ತಮಗೆಲ್ಲ ಗೊತ್ತೇ ಇದೆ. ಸ್ಪ್ರೇಯರ್ ಯೂಸ್ ಮಾಡಿಕೊಂಡು ನಾವು ಆಗಾಗ್ಗೆ ಸೋಂಕು ದ್ರಾವಣ ಸಿಂಪರಣೆ ಮಾಡಬೇಕಾಗುತ್ತೆ. ಆನಂತರ ಕೋಳಿಗಳಿಗೆ ನೀರಿಡ್ಲಿಕ್ಕೆ ನೀರುಣಿಕೆ, ಮೇವಾಕ್ಲಿಕ್ಕೆ ಮೇವುಣಿಕೆ, ಆಮೇಲೆ ಆಗಿಂದಾಗಿ ನಾವು ಈ ಲಿಟ್ಟರ್ ಅಂತ ಹೇಳ್ತೀವಿ, ಕೋಳಿ ಕೆಳಗಡೆ ಹಾಕಿದಂತ ಒಂದು ಭತ್ತದ ಒಟ್ಟನ್ನು ರೇಕಿಂಗ್ ಮಾಡ್ಲಿಕ್ಕೆ ರೇಕರ್ ಬೇಕಾಗುತ್ತೆ. ಇದೆಲ್ಲ ಒಟ್ಟು ಅಂದಾಜು ಒಂದು ಕೋಳಿಗೆ ಸುಮಾರು 15-20 ರೂಪಾಯಿ ವೆಚ್ಚ ಆಗುತ್ತೆ ಇವೆಲ್ಲ ಉಪಕರಣಗಳಿಗೆ ಸೇರ್ಕೊಂಡು. ಹಾಗಾಗಿ ಸುಮಾರು ಈಗಿನ ದರದಲ್ಲಿ 15-20 ರೂಪಾಯಿ ಆಗುತ್ತೆ ಒಂದು ಕೋಳಿಗೆ ಎಲ್ಲ ಉಪಕರಣಗಳ ವೆಚ್ಚ. ಅಂದ್ರೆ ಕೋಳಿ ಆಹಾರ ಅಂದ್ರೆ ಯಾವ್ಯಾವ ಆಹಾರ ಕೊಡಬಹುದು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಮತ್ತೆ ಆಹಾರ ನೀಡಿದಾಗ ಏನೇನ್ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕು ಅಂತ ಹೇಳ್ತೀರಿ? ಈ ಕೋಳಿ ಆಹಾರವನ್ನು ನಾವು ಮುಖ್ಯವಾಗಿ 3 ಹಂತದಲ್ಲಿ ವಿಂಗಡಿಸಬಹುದಾಗಿದೆ. ಮೊದಲನೇ ಹಂತದಲ್ಲಿ ಮರಿ ಆಹಾರ ಅಂತೇಳಿ, ಅದನ್ನ ಮೊದಲನೇ ದಿನದಿಂದ 8 ವಾರದವರೆಗೆ ಕೊಡ್ತೀವಿ ನಾವು. ಆನಂತರ ಎರಡನೇದು ಬೆಳೆಯುವ ಹಂತ ಅಂತೇಳಿ, ಅದು 9-18 ವಾರದವರೆಗೂ. ಆನಂತರ ಮೊಟ್ಟೆ ಇಡುವಂತ ಹಂತದಲ್ಲಿ ಬೇರೆ ಆಹಾರವನ್ನು ಕೊಡಬೇಕಾಗುತ್ತೆ, ಅದನ್ನ ನಾವು 18-72 ವಾರದವರೆಗೂ ಕೊಡಬೇಕಾಗುತ್ತೆ. ಸಾಮಾನ್ಯ ನಾವು ಕೋಳಿ ಆಹಾರ ತಯಾರು ಮಾಡುವಾಗ ಮುಖ್ಯವಾಗಿ ಈ ಶರ್ಕರ ಪಿಷ್ಟಗಳಾದಂತಹ ಮೆಕ್ಕೆಜೋಳ, ಜೋಳ, ರಾಗಿ, ಸಜ್ಜೆ, ಆನಂತರ ಈ ಮಿಲ್ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಅಕ್ಕಿ ತೌಡು ಇರ್ಬೋದು, ಅಕ್ಕಿ ನುಚ್ಚು, ನಂತರ ಗೋಧಿ ತೌಡು, ಇವುಗಳನ್ನು ಶಕರ ಪಿಷ್ಟ ಅಥವಾ ಎನರ್ಜಿ ಶಕ್ತಿದಾಯಕ ವಸ್ತುಗಳಾಗಿ ಉಪಯೋಗಿಸ್ತೀವಿ. ಅದೇ ರೀತಿ ಈ ಸಸಾರಜನಕ ವಸ್ತುಗಳಾಗಿ ಪ್ರೋಟೀನ್ ರಿಚ್ ಕಾಂಪೋನೆಂಟ್ಸ್ ಅಂದ್ರೆ ಸೋಯಾಬೀನ್ ಹಿಂಡಿ ಅಂದ್ರೆ ಎಣ್ಣೆ ತೆಗೆದ ನಂತರ, ಆನಂತರ ಶೇಂಗಾ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಎಳ್ಳಿಂಡಿ, ಇವೆಲ್ಲ ಉತ್ತಮವಾದ ಸಸಾರಜನಕಯುಕ್ತ ವಸ್ತುಗಳು. ಇವುಗಳನ್ನು ಸಹ ಸುಮಾರು 20-25% ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಅದೇ ರೀತಿ ಈ ಕ್ಯಾಲ್ಸಿಯಂ ಬಹಳ ಮುಖ್ಯವಾಗಿ ಬೇಕಾಗುತ್ತೆ, ಕೋಳಿಗಳ ಕಾಲುಗಳ ಬೆಳವಣಿಗೆ ಇರಬಹುದು ಅಥವಾ ಮೊಟ್ಟೆ ಉತ್ಪಾದನೆಗೆ. ಕ್ಯಾಲ್ಸಿಯಂ ಸಹ ಮರಿಗಳಿಗೆ ಸುಮಾರು 1% ಬೇಕಾಗುತ್ತೆ. ಅದೇ ರೀತಿ ಮೊಟ್ಟೆ ಕೋಳಿಗಳಿಗೆ 3-4% ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತೆ. ಇದಕ್ಕೋಸ್ಕರ ನಾವು ಕಪ್ಪೆ ಚಿಪ್ಪಿನ ಪುಡಿ, ನಂತರ ಸುಣ್ಣದ ಪುಡಿ, ಆನಂತರ ಮಾರ್ಬಲ್ ಚಿಪ್ಸ್ ಅಂತ ಸಿಗುತ್ತೆ, ಈಗ ಏನ್ ಮಾರ್ಬಲ್ ಇಂಡಸ್ಟ್ರಿ ಬರುತ್ತಲ್ಲ ಅದರಲ್ಲಿ ಬರುವಂತ ಈ ಮಾರ್ಬಲ್ ಚಿಪ್ಸ್ ಅನ್ನು ಸಹ ನಾವು ಕೋಳಿಗಳಿಗೆ ನೀಡಬಹುದು. ಅದರ ಜೊತೆಗೆ ಕೆಲವೊಂದು ಜೀವಸತ್ವ, ಆನಂತರ ಉಪ್ಪು 1/2 ಅಂದ್ರೆ ಸುಮಾರು 1 ಕ್ವಿಂಟಾಲ್ ಆಹಾರ ತಯಾರು ಮಾಡುವಾಗ 1/4 ಕೆಜಿಯಷ್ಟು ನಾವು ಉಪ್ಪನ್ನು ನೀಡಬೇಕಾಗುತ್ತೆ. ಅದೇ ರೀತಿ ಲವಣ ಮಿಶ್ರಣಗಳು, ಈ ಕೋಳಿಗಳಿಗೆ ಅತ್ಯವಶ್ಯಕವಾಗಿ ಕೆಲವೊಂದು ಲವಣಗಳು ಬೇಕಾಗುತ್ತೆ, ಜಿಂಕ್ ಇರ್ಬೋದು, ಮ್ಯಾಂಗನೀಸ್, ಮೆಗ್ನೀಷಿಯಂ ಮತ್ತೆ ಇತರ ಅನೇಕ ಲವಣಗಳು ಬೇಕಾಗುತ್ತೆ. ಈ ಲವಣಗಳನ್ನು 2-2.5% ಪ್ರಮಾಣದಲ್ಲಿ ಲವಣಗಳನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಕೋಳಿ ಆಹಾರವನ್ನು ನಾವು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಕೋಳಿ ಆಹಾರ ನಾವು ಖರೀದಿ ಮಾಡಬಹುದು, ಆದರೆ ನಾವೇ ಸ್ವಂತ ತಯಾರು ಮಾಡೋದ್ರಿಂದ ಸ್ವಲ್ಪ ಈ ಆಹಾರದ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ತಮಗೆ ಗೊತ್ತಿರಬಹುದು ಯಾವುದೇ ಒಂದು ಈ ಲೈಫ್ ಸ್ಟಾಕ್ ಎಂಟರ್ಪ್ರೈಸಸ್ ಅಥವಾ ಇದೇನು ನಾವು ಪಶುಸಂಗೋಪನೆ ಡ್ಯೂಟಿಯಲ್ಲಿ 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಅದರಲ್ಲಿ 70% ನಾವು ಈ ಆಹಾರಕ್ಕೋಸ್ಕರ ಮೀಸಲಿಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಈ ಆಹಾರದ ಖರ್ಚನ್ನು ಕಡಿಮೆ ಮಾಡೋದ್ರಿಂದ ಹೆಚ್ಚಿಗೆ ಲಾಭ ಪಡೆಯಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ನಾವು ಸ್ವಂತ ಈ ಕೋಳಿ ಆಹಾರವನ್ನು ತಯಾರು ಮಾಡಿದರೆ ನಿಜಕ್ಕೂ ಅದರಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡಬಹುದಾಗಿದೆ. ಜೊತೆಗೆ ಸರ್, ಕೋಳಿಗೆ ಬರತಕ್ಕಂತ ರೋಗಗಳು ಮತ್ತೆ ತಡೆಗಟ್ಟತಕ್ಕಂತ ಕ್ರಮಗಳು ಅಂದ್ರೆ ಮುಂಜಾಗ್ರತಾ ಕ್ರಮಗಳು ಬಂದ ನಂತರವಾಗಿ ಬರೋಕ್ಕಿಂತ ಮುಂಚೆ ಇರತಕ್ಕಂತ ಲಸಿಕೆ ಬಗ್ಗೆ ಏನ್ ಹೇಳ್ತೀರಿ? ಈ ಕೋಳಿಗಳಲ್ಲಿ ಮುಖ್ಯವಾಗಿ ಬರುವಂತ ರೋಗಗಳು ಯಾವುವು ಅಂದ್ರೆ ಈ ಎಂಟ್ರೈಟಿಸ್ ಅಥವಾ ಬೇದಿ ಅಂತ ಹೇಳ್ತೀವಿ ನಾವು. ಈ ಏನಾದರೂ ಆಹಾರದಲ್ಲಿ ವ್ಯತ್ಯಾಸ ಆದ್ರೆ ಅಥವಾ ಈ ಲಿಟರ್ ಅಂತ ಹೇಳಿ ಹಾಕ್ತೀವಿ ನಾವು ಕೋಳಿಗಳ ಕೆಳಗಡೆ ಭತ್ತದ ಗೊಳಗು ಅಥವಾ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ರೆ ಈ ಎಂಟ್ರೈಟಿಸ್ ಅಥವಾ ಬೇದಿ ಆಗುತ್ತೆ. ಆನಂತರ ಮತ್ತೊಂದು ಮುಖ್ಯವಾದ ಕಾಯಿಲೆ ಅಂದ್ರೆ ನಾವು ಆವಾಗಲೇ ಹೇಳಿದೆ ರಾಣಿಕೇತ್ ಅಥವಾ ಈ ಕೊಕ್ರೆ ಡಿಸೀಸ್ ಅಂತ ಕೊಕ್ರೆ ರೋಗ ಅಂತ ಹೇಳಿ ಬರುತ್ತೆ. ಇದು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತೆ. ಅದೇ ರೀತಿ IBD ಅಂತ ಹೇಳಿ ಬರ್ತಾ ಇದೆ, ಇನ್ಫೆಕ್ಷಿಯಸ್ ಬಸ್ಟಾಲಿಸ್ ಅಥವಾ ಗುಂಬಾರ ಕಾಯಿಲೆ ಅಂತ ಹೇಳ್ತೀವಿ. ಆನಂತರ ಕೋಳಿ ಇನ್ಫ್ಲೂಯೆಂಜಾ ಅಂತ ಕೇಳಿರ್ಬೇಕು ನೀವು. ಅದು ಕೆಲವೊಂದು ದಿನಗಳ ಹಿಂದೆ ಬಹಳಷ್ಟು ಪ್ರಚಲಿತವಾಗಿತ್ತು ಎಲ್ಲಾ ಮಾಧ್ಯಮದಲ್ಲಿ, ಅಕ್ಕಿ ಜ್ವರ ಅಂತ ಹೇಳ್ತೀವಿ. ಅದು ಸಹ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಬರ್ತಾ ಇದೆ. ಇದು ಹೊರದೇಶದಿಂದ ಬಂದಂತ ಒಂದು ಕಾಯಿಲೆ. ಈ ಕಾಯಿಲೆ ಸಹ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಅದೇ ರೀತಿ ಕೆಲವೊಂದು ಈ ಅಫ್ರೋಟಾಕ್ಸಿನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಕೋಳಿಯಲ್ಲಿ ಆಹಾರದಲ್ಲಿ ತಯಾರಿಸಲು ನಾವು ಉಪಯೋಗಿಸುವಂತಹ ಮೆಕ್ಕೆಜೋಳದಲ್ಲಿ ತೇವಾಂಶ ಜಾಸ್ತಿ ಇದ್ರೆ ಅದರಲ್ಲಿ ಈ ಫಂಗಸ್ ಡೆವಲಪ್ ಆಗಿ ಅಫ್ರೋಟಾಕ್ಸಿಕೋಸಿಸ್ ಅಂತ ಹೇಳಿ, ಇದರಿಂದ ಸಹ ಬೆಳವಣಿಗೆ ಕುಂಠಿತವಾಗಿ ಕೋಳಿಗಳು ಸತ್ತೋಗುವಂತಹ ಸಂದರ್ಭ ಇರುತ್ತೆ. ಆನಂತರ ಫ್ಯಾಟಿ ಲಿವರ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂದ್ರೆ ಕೋಳಿ ಆಹಾರದಲ್ಲಿ ಏನಾದರೂ ಟಾಕ್ಸಿನ್ಸ್ ಇದ್ರೆ ಕೋಳಿಗಳಲ್ಲಿ ಲಿವರ್ ಅಥವಾ ದಪ್ಪ ಆಗಿ ಅದು ಕೋಳಿಗಳು ಸತ್ತೋಗುವ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಈ ಮೊಟ್ಟೆ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಕೇಜ್ ಲೇಯರ್ ಫೆಟೀಗ್ ಅಂತ ಬರುತ್ತೆ, ಅಂದ್ರೆ ಇದು ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂತಹ ಒಂದು ರೋಗ. ಆನಂತರ ಈ ಕೋಳಿಗಳಲ್ಲಿ ಜಂತುಗಳ ಬಾಧೆ ಸಹ ಬಹಳಷ್ಟು ಇರುತ್ತೆ. ಅದಕ್ಕೋಸ್ಕರ ನಾವು ನಿಯಮಿತವಾಗಿ ಜಂತು ಔಷಧಿಯನ್ನು ವರ್ಷಕ್ಕೊಂದು ಸಾರಿ ಆದರೂ ಕೊಡಬೇಕಾಗುತ್ತೆ. ಆನಂತರ ಕೋಳಿಗಳಲ್ಲಿ ಸಾಮಾನ್ಯವಾಗಿ ಈ ಏನುಗಳ ಬಾಧೆ ಸಹ ಜಾಸ್ತಿ ಇರುತ್ತೆ, ನಾಟಿ ಕೋಳಿ ಇರ್ಬೋದು ಅಥವಾ ಮೊಟ್ಟೆ ಕೋಳಿ. ಇದಕ್ಕೇನು ಮಾಡಬೇಕು ಅಂದ್ರೆ ನಾವು ನಿಯಮಿತವಾಗಿ ಈ ಕೆಲವೊಂದು ಹೊರ ಪರೋಪಜೀವಿ ನಿಯಂತ್ರಣಕ ದ್ರಾವಣಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಅವುಗಳನ್ನು ನೀರಿನಲ್ಲಿ ಪಶುವೈದ್ಯರ ಸಲಹೆ ಮೇರೆಗೆ ಹಾಕಿ ಕೋಳಿಯನ್ನು ಅದರಲ್ಲಿ ಸಂಪೂರ್ಣವಾಗಿ ಮುಳುಸು, ಕತ್ತನ್ನು ಬಿಟ್ಟು ಉಳಿದ ಭಾಗ ಎಲ್ಲ ಮುಳುಸೋದ್ರಿಂದ ಅಥವಾ ಕೆಲವೊಂದು ಡಸ್ಟಿಂಗ್ ಪೌಡರ್ ಬರುತ್ತೆ, ಆ ಪೌಡರ್ನ ನಾವು ರೆಕ್ಕೆ ತೆಗೆದು ಅಲ್ಲಲ್ಲಿ ಸಿಂಪರಣೆ ಮಾಡೋದ್ರಿಂದಲೂ ಸಹ ಈ ಹೊರ ಪರೋಪಜೀವಿಗಳನ್ನು ನಾವು ನಿವಾರಣೆ ಮಾಡಬಹುದಾಗಿದೆ. ಕೋಳಿಗಳಲ್ಲಿ ಲಸಿಕೆ ಕ್ರಮಗಳು ಯಾವ್ಯಾವ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಯಾಚರಿಯಲ್ಲಿ ಮರಿಗಳನ್ನು ತೆಗೆದುಕೊಳ್ಳುವಾಗ ಮರೇಸ್ ಡಿಸೀಸ್ ಅಂತ ಹೇಳಿ ಬರುತ್ತೆ, ಅದರ ವಿರುದ್ಧ ಲಸಿಕೆಯನ್ನು ಯಾಚರಿಯವರೇ ಮಾಡಿಕೊಡ್ತಾರೆ. ಆನಂತರ 7ನೇ ದಿನ ಈ ಕೊಕ್ಕರೆ ರೋಗದ ವಿರುದ್ಧ ನಾವು ಒಂದು ಕಣ್ಣಿಗೆ ಅಥವಾ ಮೂಗಿಗೆ ಅಥವಾ ಬಾಯಿಗೆ ಒಂದು ಹನಿ ಲಸಿಕೆಯನ್ನು ಹಾಕಬೇಕಾಗುತ್ತೆ. ಆನಂತರ 10ನೇ ದಿನ ಕೋಳಿಗಳಿಗೆ ನಾವು ಕೊಕ್ಕು ಕಟ್ ಮಾಡ್ತೇವೆ, ನಾಟಿ ಕೋಳಿ ಅಥವಾ ಮೊಟ್ಟೆ ಕೋಳಿಗಳಲ್ಲಿ. ಈ ಕೊಕ್ಕು ಕಟ್ಟು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕೋಳಿಗಳು ಒಂದನ್ನೊಂದು ಕುಕ್ಕಿ ಸಾಯಿಸೋದನ್ನು ತಡೆಗಟ್ಟಬಹುದು. ಆನಂತರ 12ರಿಂದ 14ನೇ ದಿನ ನಾವು ಕೋಳಿಗಳಿಗೆ ಈ ಗುಂಬಾರೋ ಅಂತ ಕಾಯಿಲೆ ಬರುತ್ತೆ, ಅದರ ವಿರುದ್ಧ ಲಸಿಕೆ ಹಾಕಬೇಕಾಗುತ್ತೆ. ಆನಂತರ 28ನೇ ದಿನ ಮತ್ತೆ ಈ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆಯನ್ನು ನಾವು ಪುನರಾವರ್ತನೆ ಮಾಡಬೇಕಾಗುತ್ತೆ. ಆನಂತರದಿಂದ 5ರಿಂದ 6ನೇ ವಾರಕ್ಕೆ ಈ ಕೋಳಿ ಸಿಡುಬು ಅಂತ ಬರುತ್ತೆ ನಾವು, ಅದಕ್ಕೆ ಚಿಕನ್ ಫಾಕ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಸಹ ಲಸಿಕೆ ಹಾಕಬೇಕಾಗುತ್ತೆ. ಆನಂತರ ಪುನಃ 8 ವಾರಗಳಾದ ನಂತರ ಅದಕ್ಕೆ ಕೊಕ್ಕರೆ ರೋಗದ ವಿರುದ್ಧ R2B ಅಂತೇಳಿ ನಾವು ಲಸಿಕೆಯನ್ನು ಮಾಡ್ತೀವಿ. ಅದಾದ ನಂತರ ಪ್ರತಿ 2 ತಿಂಗಳಿಗೊಮ್ಮೆ ನಾವು ಈ ಕೊಕ್ಕರೆ ರೋಗದ ವಿರುದ್ಧ ಲಸಿಕೆಯನ್ನು ಕುಡಿಯುವ ನೀರಿನಲ್ಲಿ ಕೊಡೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ರೋಗವನ್ನು ಹತೋಟಿಯಲ್ಲಿ ಇಡಬಹುದಾಗಿದೆ. ಸರ್, ರೈತರು ಈ ಕೋಳಿನ ಸಾಕಾಣಿಕೆ ಅಂತಂದ್ರೆ ಮಾಡೋದನ್ನೇ ವಾಣಿಜ್ಯ ಉದ್ದೇಶಕ್ಕೆ ಮಾಡ್ತಾರೆ, ಅದ್ರ ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ಹೇಳ್ತಾರೆ, ಯಾವ ರೀತಿ ಅದನ್ನ ಮಾಡಬೇಕು ಅಂತೀರಿ? ಈಗ ತಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಕೋಳಿ ಸಾಕಾಣಿಕೆಯಲ್ಲಿ ಮೊಟ್ಟೆ ಕೋಳಿ ಸಾಕಾಣಿಕೆ ಪ್ರತಿ ವರ್ಷ ಸುಮಾರು 8ರಿಂದ 10ರಷ್ಟು ಒಂದು ಬೆಳವಣಿಗೆಯನ್ನು ಕಾಣುತ್ತಿದೆ. ಅದಕ್ಕೆ ಕಾರಣ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ ಭಾರತೀಯ ವೈದ್ಯಕೀಯ ಪರಿಷತ್ ಅಂತ ಹೇಳಿದೆ, ICMR ಅಂತ ಹೇಳಿ, ಅದು ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ 1 ವರ್ಷಕ್ಕೆ 180 ಮೊಟ್ಟೆ ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಆದ್ರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ತಲಾವಾರು ಮೊಟ್ಟೆ ಸೇವನೆ ತಗೊಂಡ್ರೆ 90 ಇದೆ, ಇನ್ನು ನಾವು ಅರ್ಧ ಹಾದಿಯಲ್ಲಿದೆ. ಇನ್ನು ಇದೆಲ್ಲ ನೋಡ್ಕೊಂಡ್ರೆ ನಾವು ಮೊಟ್ಟೆ ಈ ಕೋಳಿ ಸಾಕಾಣಿಕೆಗೆ ಇನ್ನೂ ವಿಪುಲ ಅವಕಾಶಗಳಿದ್ದಾವೆ. ಈ ನಿಟ್ಟಿನಲ್ಲಿ ಈ ವಿದ್ಯಾವಂತರ ಅಥವಾ ನಿರುದ್ಯೋಗ ಯುವಕರು ಈ ನಿಟ್ಟಿನಲ್ಲಿ ಮುಂದೆ ಬಂದು ಈ ಕೋಳಿ ಸಾಕಾಣಿಕೆಯನ್ನು ಕೈಗೊಂಡ್ರೆ ಮೊಟ್ಟೆ, ಈಗಂತೂ ನಮ್ಮ ದೇಶದಲ್ಲಿ ಮೊಟ್ಟೆಗೆ ಸಾಕಷ್ಟು ಬೇಡಿಕೆ ಇದೆ. ಆನಂತರ ಈ ಮೊಟ್ಟೆ ಧಾರಣೆಯನ್ನು NECC ಅಂತ ಹೇಳ್ತೀವಿ ನಾವು, ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ಅಂತ ಹೇಳಿ, ಭಾರತೀಯ ಮೊಟ್ಟೆ ಸಮನ್ವಯ ಸಂಸ್ಥೆ ಅಂತ ಹೇಳಿದೆ. ಇದು ದೈನಂದಿನ ಮೊಟ್ಟೆ ಧಾರಣೆಯನ್ನು ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆಯಾಗಿದ್ದು, ತಾವೆಲ್ಲ ನೋಡಬಹುದು ದಿನನಿತ್ಯ ದಿನ ಪತ್ರಿಕೆಗಳಲ್ಲಿ ಮತ್ತೆ TV ನ್ಯೂಸ್ ಅಲ್ಲಿ ಸ್ಕ್ರೋಲ್ ಆಗ್ತಿರುತ್ತೆ ಇಂದಿನ ಮೊಟ್ಟೆ ಧಾರಣೆ ಎಷ್ಟು ಅಂತೇಳಿ ದಿನಪ್ರತಿ ಚೇಂಜ್ ಆಗ್ತಾ ಇರುತ್ತೆ. ಆ ಮೊಟ್ಟೆ ಧಾರಣೆ ಅನುಗುಣವಾಗಿ ನಾವು ಈ ಮೊಟ್ಟೆಯನ್ನು ಮಾರ್ಕೆಟ್ ಮಾಡೋ ಮೊಟ್ಟೆಗಳಿಗೆ ಮೊಟ್ಟೆಗಂತೂ ಈಗ ಸದ್ಯಕ್ಕೆ ಏನು ಮಾರುಕಟ್ಟೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಇನ್ನೂ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಮೊಟ್ಟೆ ಮಾರಾಟಕ್ಕೆ ಏನು ಅಷ್ಟೊಂದು ತೊಂದರೆ ಆಗುವಂತ ಸಾಧ್ಯತೆಗಳಿಲ್ಲ. ಜೊತೆಗೆ ಆಹಾರದಲ್ಲಿ ಮೊಟ್ಟೆನ ಸೇರಿಸಿಕೊಂಡು ಅದರ ಪ್ರಾಮುಖ್ಯತೆ ಎಷ್ಟಿರುತ್ತೆ ಅಂತ ಹೇಳ್ತೀರಿ ಸರ್? ಈಗ ನಮ್ಗೆಲ್ಲ ಗೊತ್ತೇ ಇದೆ, ಮೊಟ್ಟೆ ಒಂದು ಪರಿಪೂರ್ಣ ಆಹಾರ. ಈಗೇನು ಈ ಪರಿಸರದಲ್ಲಿ ಎಲ್ಲಾ ವಸ್ತುಗಳಲ್ಲೂ ಈಗ ಕಲಬೆರಕೆ ಆಗ್ತಿದೆ ನಾವು ನೋಡ್ತೀರ. ಹಾಲನ್ನು ಕಲಬೆರಕೆ ಮಾಡಬಹುದು, ಬೇರೆ ಎಲ್ಲ ಈ ಬೇಳೆಕಾಳು ಇರಬಹುದು, ಎಲ್ಲದರಲ್ಲೂ ಕಲಬೆರಕೆ ಆಗ್ತಿದೆ. ಆದ್ರೆ ನಾವು ಮೊಟ್ಟೆಯನ್ನು ಒಂದು ಕಲಬೆರಕೆ ಇಲ್ಲದ ವಸ್ತು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆನಂತರ ಈ ನಿಮ್ ತಮಗೇನು ವಾಣಿಜ್ಯ ಮಳಿಗೆಗಳಲ್ಲಿ ಅಥವಾ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲೆಲ್ಲ ಸಿಗ್ತಿದೆಯಲ್ಲ, ಆ ಮೊಟ್ಟೆಗಳು ಸಸ್ಯಹಾರಿ ಅಂತ ಹೇಳ್ಬೋದು. ಯಾಕೆಂದ್ರೆ ಕೋಳಿಗಳಲ್ಲಿ ಈ ಹೆಣ್ಣು ಕೋಳಿಗಳು ಗಂಡಿನ ಸಂಪರ್ಕವಿಲ್ಲದೆ ಮೊಟ್ಟೆ ಉತ್ಪಾದನೆ ಮಾಡುವಂತ ಒಂದು ಸಾಮರ್ಥ್ಯ ಹೊಂದಿದ್ದು ಆ ಮೊಟ್ಟೆ ಅದು ಫಲೀಕೃತವಾಗಿರೋದಿಲ್ಲ, ಅದು ಮರಿ ಆಗೋದಿಲ್ಲ. ಅದರಿಂದ ನಾವು ಮೊಟ್ಟೆಯನ್ನು ಒಂದು ಸಸ್ಯಹಾರಿ ಅಂತ ಹೇಳ್ಬೋದು. ಆನಂತರ ಮೊಟ್ಟೆಯನ್ನು ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹ ಎಲ್ಲರೂ ಸೇವನೆ ಮಾಡಬಹುದು. ಇದು ಒಂದು ಬಹಳ ಸುಲಭವಾಗಿ ಜೀರ್ಣ ಆಗುವಂತ ಒಂದು ಆಹಾರವಾಗಿದೆ. ಅದೇ ರೀತಿ ಕೆಲವರಲ್ಲಿ ಮೂಢನಂಬಿಕೆಗಳಿದೆ, ಈ ಮೊಟ್ಟೆ ತಿಂದ್ರೆ ಈಟ್ ಆಗುತ್ತೆ ಅಥವಾ ಆತರ, ಅದೆಲ್ಲ ಏನಿಲ್ಲ. ಮೊಟ್ಟೆಯಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ಶಕ್ತಿ ಅಥವಾ ಎನರ್ಜಿ ಕಂಟೆಂಟ್ ಬಹಳ ಕಡಿಮೆ ಇರುತ್ತೆ. ಆನಂತರ ಸುಮಾರು 11-12% ಪ್ರೋಟೀನ್ ಇರುತ್ತೆ, ಸಸಾರಜನಕ ಅಂಶ ಏನಂತೇವೆ ಅದಂತೀವಿ. ಆನಂತರ ಮೊಟ್ಟೆ ಒಂದು ಎಲ್ಲಾ ಜೀವಸತ್ವ ಇರುವಂತಹ ಒಂದು ಸಂಪೂರ್ಣ ಆಹಾರವಾಗಿದ್ದು ಇದರಲ್ಲಿ ಕೇವಲ ವಿಟಮಿನ್ ಸಿ ಅಂತ ಹೇಳ್ತೇನೆ, ಜೀವಸತ್ವ ಸಿ ಮಾತ್ರ ಇರೋದಿಲ್ಲ. ಅದೇ ರೀತಿ ಎಲ್ಲ ಲವಣಾಂಶಗಳು ಖನಿಜಾಂಶಗಳು ಸಹ ಇದರಲ್ಲಿ ಬಹಳ ವಿಪುಲವಾಗಿ ಅವಶ್ಯವಿದ್ದು, ಆನಂತರ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ನಾವು, ಕೊಲೆಸ್ಟ್ರಾಲ್ ಸಹ ಇದರಲ್ಲಿ ಸುಮಾರು 210 mg ಅಷ್ಟೇ ಇರುತ್ತೆ. ಇದರಿಂದ ಏನು ಹೃದ್ರೋಗಕ್ಕೆ ಸಂಬಂಧಪಟ್ಟ ರೋಗಗಳು ಯಾವುದೇ ರೀತಿಯ ಬರುವಂತಹ ಸಾಧ್ಯತೆ ಇರೋದಿಲ್ಲ. ಪ್ರತಿದಿನ ಒಂದು ಮೊಟ್ಟೆ ಸೇವನೆ ಮಾಡೋ ಆರೋಗ್ಯವಂತ ಮನುಷ್ಯರು ಪ್ರತಿದಿನ ಒಂದು ಮೊಟ್ಟೆ ಸೇವನೆ ಮಾಡೋದ್ರಿಂದ ಯಾವುದೇ ಒಂದು ರೀತಿಯ ದುಷ್ಪರಿಣಾಮಗಳು ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಉಮೇಶ್ ಅವರೇ, ತಾವು ಇದುವರೆಗೂ ಮೊಟ್ಟೆ ಕೋಳಿ ಸಾಕಾಣಿಕೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮೊಟ್ಟೆ ಕೋಳಿ ಸಾಕಾಣಿಕೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ವಿದ್ಯಾಲಯದ ಕುಕ್ಕುಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮೇಶ್ ಬಿ ಯು ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎಂ ಮಹೇಶ್. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಶಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. # ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಚನ್ನಗಿರಿ ತಾಲೂಕು ಗರಗದ ಹುಚ್ಚಮ್ಮ ಮತ್ತು ಸಂಗಡಿಗಳಿಂದ ಜೋಗುಳದ ಪದ. ಮಂಚದ ಮ್ಯಾಲೆ ಮಾಲೆ ಗೋ ನೇತ್ರೆ ಬಾರದೆ ದಂಡೆಗೆ ಓದಣ್ಣ ದಂಡ ಮಲ್ಲೆಗೆ ತಂದ ತಂಗಿ ಕೇಳಿದರೆ ಏಲವ ನಿದ್ರೆ ಬಾರದೆ ತಂಗಿ ಕೇಳಿದರೆ ಏಲವ ನಿದ್ರೆ ಬಾರದೆ ತಂಗೇನೆ ಕೇಳಿದರೆ ಎಲ್ಲವನ್ನಯ್ಯ ಮಡದೆ ಕೇಳಿದರೆ ಮೋಡೆಯ ಚಂದ ನಿದ್ರೆ ಬಾರದೆ ಮೊಡದೆ ಕೇಳಿದರೆ ಮೋಡೆ ಅಂದ ನಿದ್ರೆ ಬಾರದೆ ಕೊಟ್ಟಿರಲೆ ಕೊಟ್ಟ ಮಾಲನ ಕೊಡಲೆ ಬೇಡ ಕೊಟ್ಟಂತರ ಮನೆಗೆ ನಾಡೆಯವ ನಿದ್ರೆ ಬಾರದೆ ಕೊಟ್ಟಂತರ ಮನೆಗೆ ನಾಡೆಯವ ನಿದ್ರೆ ಬಾರದೆ ಕೊಟ್ಟನ್ನ ಕುದುರೆಯ ಜೇನವಾ ಅರ್ತರ ಸಬಾರಣ್ಣ ಕ್ವಾಮರಾನ ನಿದ್ರೆ ಬಾರದೆ ಅರ್ತರ ಸಬಾರಣ್ಣ ಕ್ವಾಮರಾನ ನಿದ್ರೆ ಬಾರದೆ ಅರ್ತರ ಸುಬಾರಣ್ಣ ಕೊಮರಾನ ಮೇಬೋರ ಕರಚಿ ಕೊಡಣ್ಣ ಹೇಡೆವಾನ ನಿದ್ರೆ ಬಾರದೆ ಕರಚಿ ಕೊಡಣ್ಣ ಹೇಡೆವಾನ ನಿದ್ರೆ ಬಾರದೆ ಕಡಿಯೊಣ್ಣ ಎಡ ಕಂದ ಮನೆಯಾಗೆರೆ ತಂಗೆ ಮೊಳದೆ ಒಂದು ಮಾತ ಆಡಲಾದಂಗೆ ನಿದ್ರೆ ಬಾರದೆ ಮೊಳದೆ ಒಂದು ಮಾತ ಆಡಲಾದಂಗೆ ನಿದ್ರೆ ಬಾರದೆ ಮೊಳದೆ ಗನ್ನದು ಬೇಡ ಮರೆಯಾಗಿರದು ಬೇಡ ಕೊಟ್ಟಂತರ ಮನೆಗೆ ಹೋಗತೇನೋ ನಿದ್ರೆ ಬಾರದೆ ಕೊಟ್ಟಂತರ ಮನೆಗೆ ಹೋಗತೇನೋ ನಿದ್ರೆ ಬಾರದೆ ಕೊಟ್ಟಣ್ಣ ಕುದುರೆಯ ಬಿಣ್ಣ ಜೇನವ ಸ್ಮರಣ್ಣ ಕ್ವಾಮರಾನ ನಿದ್ರೆ ಬಾರದೆ ಅತ್ರ ಸ್ಮರಣ್ಣ ಕ್ವಾಮರಾನ ನಿದ್ರೆ ಬಾರದೆ ತಂಗಿದ ಮುರದೆನಕ್ಕೆ ಎಲ್ಲ ಎಲ್ಲ ಮನೆಯಾಳ ಮಾಡದಿ ಓಡಿ ಜಾರ ನಿದ್ರೆ ಬಾರದೆ ಮನೆಯಾಳ ಮಾಡದಿ ಚಳಿ ಜಾರ ನಿದ್ರೆ ಬಾರದೆ ಮನೆಯಾಳ ಮಾಡದೆಗೆ ಚಳಿ ಜಾರ ನನ್ನಯ್ಯ ಓದಾನೆ ಸೇಗರ ಮನೆಗೆ ನಿದ್ರೆ ಬಾರದೆ ಓದನೆ ದೋಷಗರ ಮನೆಗೆ ನಿದ್ರೆ ಬಾರದೆ ಓದಾನೆ ದೋಷಗರ ಮನೆಗೆ ಅಣ್ಣಯ್ಯ ತಗದು ಯಾಡದೇಳೋ ನಿದ್ರೆ ಬಾರದೆ ಕೊಂಚಂಗ ತಗದು ಯಾಡದೇಳೋ ನಿದ್ರೆ ಬಾರದೆ ಎಂದು ಬರದ ಅಣ್ಣಯ್ಯಕ್ಕೆ ಬಂದ್ಯಪ್ಪ ಕುಂಡಾರ ಗಳ್ಳ ಮಾಡಿಗಾಳ ನಿದ್ರೆ ಬಾರದೆ ಕೊಂಡಾರ ಗಳ್ಳ ಮಾಡಿಗಾಳ ನಿದ್ರೆ ಬಾರದೆ ಕುಂಡಕ್ಕೆ ಬಂದಿಲ್ಲ ನಿಲ್ಲಕ್ಕೆ ಬಂದಿಲ್ಲ ಜ್ವಂಚಂಗ ತಗದು ವಾಡದೇ ನಿದ್ರೆ ಬಾರದೆ ಪಂಚಂಗ ತಗದು ವಾಡದೇ ನಿದ್ರೆ ಬಾರದೆ ಅಷ್ಟಲ್ಲ ಮೇಘಾತ ಕೇಳನೆ ಯೋಸೆಗರು ಪಂಚಂಗದಿ ಒಳೇಳೋತ್ತಾರೆ ನಿದ್ರೆ ಬಾರದೆ, ಪಂಚಾಂಗ ತಗದು ಹೇಳುತ್ತಾರೆ ನಿದ್ರೆ ಬಾರದೆ. ದೇವಲ್ಲ ತಮಕಲ್ಲ ಕಾಟಲ್ಲ ಕರುಮಲ್ಲ, ಮನೆಯಳ ಮಂಗಿ ಓ ಸೊರಂದೆ ನಿದ್ರೆ ಬಾರದೆ, ಮನೆಯಳ ತಂಗಿ ಓ ಸೊರಂದೆ ನಿದ್ರೆ ಬಾರದೆ, ಮನೆಯಗಳ ತಂಗಿ ಓ ಸೊರಂದೆ ಓಗಳೆ, ಸಿರಟೆಯ ಸೇಡೈದು ಓಡ ಸೋಗ ನಿದ್ರೆ ಬಾರದೆ, ಪಟ್ಟೆಯ ಸೈದು ಓಡ ಸೋಗ ನಿದ್ರೆ ಬಾರದೆ, ಅಲ್ಲಿಂದ ಮೈ ಮಾದ ಕೇಳನೆ ಅಣ್ಣಯ್ಯ, ಜವಳಿ ಅಂಗಡಿಗೆ ನಾಳದಾನೆ ನಿದ್ರೆ ಬಾರದೆ, ಜವಳಿ ಅಂಗಡಿಗೆ ನಾಡೋದಾನೆ ನಿದ್ರೆ ಬಾರದೆ, ಜವಳಿಯ ಅಂಗಡಿಗೆ ಅನ್ಯೋದಾನೆ ಅಣ್ಣಯ್ಯ, ಪಟ್ಟೆಯ ಸೇರಿ ತೋಗೋದಾನೆ ನಿದ್ರೆ ಬಾರದೆ, ಪಟ್ಟೆಯ ಸೇರಿ ತೋಗೋದಾನೆ ನಿದ್ರೆ ಬಾರದೆ, ಪಟ್ಟೆಯ ನೀಸೇರೆ ತೋದಾನೆ ಅಣ್ಣಯ್ಯ, ತಂಗಿಯರ ಮನೆಗೆ ನಾಡೋದಾನೆ ನಿದ್ರೆ ಬಾರದೆ, ತಂಗಿಯರ ಮನೆಗೆ ನಾಡೋದಾನೆ ನಿದ್ರೆ ಬಾರದೆ, ತಂಗಿಯರ ಮನೆಗೆ ತಂಗಿ ತಂಗ್ಯಾಂದೆ ಕಾರೋದಾನೆ ನಿದ್ರೆ ಬಾರದೆ, ತಂಗಿ ತಂಗ್ಯಾಂದೆ ಕಾರೋದಾನೆ ನಿದ್ರೆ ಬಾರದೆ, ಲಂಗನೆ ಮಾರಿಗೆ ಸಿಂಧೋ ನಿನ್ನಕಮ್ಮ, ಬದೇಯಂದೇನೆ ಓಡೋ ಬಾರೆ ನಿದ್ರೆ ಬಾರದೆ, ಬೈರೆ ತಂದೇನೆ ಓಡೋ ಬಾರೆ ನಿದ್ರೆ ಬಾರದೆ, ಸೀರೆಯ ತಂದಾರೆ ಮಗಳಲ್ಲಿ ಬೈದೋಡ ಸಣ್ಣ, ಆಡಳೋ ನಿನ್ನ ವಾಗೋಳಾಳೋ ನಿದ್ರೆ ಬಾರದೆ, ಆಡಳೋ ನಿನ್ನ ವಾಗೋಳಾಳೋ ನಿದ್ರೆ ಬಾರದೆ, ಆಡಳನೆ ನಿನ್ನ ವಾಗೋಳಾಳೋ ತುಮಂದ್ರಾಗೆ, ಬಾರಣ್ಣ ನಂದೆ ಕಾರೋದಾಳೋ ನಿದ್ರೆ ಬಾರದೆ, ಬಾರಣ್ಣ ನಂದೆ ಕಾರೋದಾಳೋ ನಿದ್ರೆ ಬಾರದೆ, ಜಿಗಿಯನ್ನ ತಂಗಿ ಮನೆಗೆ ಅಣ್ಣ ಕರೆಯಲೋದ, ಮಾರೇ ತಂಗಿ ನೋಡಿ ಮಾಡಳಂಬರೋತ, ಅಣ್ಣನ ಮಾರೇ ತಂಗಿ ನೋಡಿ ಮಾಡಳಂಬರೋತ, ಅಣ್ಣನ ಮಾರೇ ತಂಗಿ ನೋಡಿ ಮಾಡಳಂಬರೋತ, ಮಾವರೆ ನಮಸ್ಕಾರ ಮಾಡಿ ಹೊರಟಳು ತೋವರಿಗೆ, ಅತ್ತೆ ಮಾವರೆ ನಮಸ್ಕಾರ ಮಾಡಿ ಹೊರಟಳು ತೋವರಿಗೆ, ಅತ್ತೆ ಮಾವರೆ ನಮಸ್ಕಾರ ಮಾಡಿ ಹೊರಟಳು ತೋವರಿಗೆ, ತೆಗೋತ್ಯಂಬ ಹತ್ತಿ ನೋಡಲು ಸುತ್ತಮುತ್ತ ಜನರ ತೆಗೋತ್ಯಂಬ್ರ ಹತ್ತಿ ನೋಡಲು ಸುತ್ತಮುತ್ತ ಜನರ ತೆಗೋತ್ಯಂಬ ಹತ್ತಿ ನೋಡಲು ಸುತ್ತಮುತ್ತ ಜನರ ತಂಗಿಯ ಮಡಿವೆ ಬೇಚೆ ಕೊಡಂದ ಅಣ್ಣನ ಕೈ ಒಳಗ ತಂಗಿ ಒಡವೆ ಬೇಚೆ ಕೊಡಂದ ಅಣ್ಣನ ಕೈ ಒಳಗ ತಂಗಿ ಒಡವೆ ಬೇಚೆ ಕೊಡ